ಕೇಳುಗರೆ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟ್ ಪಾಸ್ 20-20-13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟ್ ಪಾಸ್ 20-20-13 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ಮಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಇದೆ. ಇದಕ್ಕಾಗಿ ಸಂಪರ್ಕಿಸಲು ಸಂಖ್ಯೆ 08-272-2200-006. ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಡಾ ವಿಜಯ ಅಂಗಡಿ. ಬನ್ನಿ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ. ರೈತ ಬಾಂಧವರೇ ನಮಸ್ಕಾರ. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಇಂದಿನ ಕೃಷಿ ಸಿರಿ ಮೂಡಿಬರ್ತಾ ಇದೆ. ನೀವು ರೇಡಿಯೋದಲ್ಲಿನೂ ಕಾರ್ಯಕ್ರಮವನ್ನು ಆಲಿಸಿಕೊಳ್ಬಹುದು, ಹಾಗೆ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ನ್ಯೂಸ್ ಆನ್ ಏರ್ ಆ್ಯಪ್ನ ಮೂಲಕನೂ ಕಾರ್ಯಕ್ರಮಗಳನ್ನು ಕೇಳಬಹುದು. ಶ್ರೋತೃಗಳೇ, ಆಸಕ್ತ ರೈತರು, ಅನುಭವಿ ಕೃಷಿಕರು, ರೈತ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬಹುದು, ಹಾಗೆ ರಸಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೂ ಪ್ರಯತ್ನ ಮಾಡಿ. ಕರೆಗಳನ್ನು ಮಾಡ್ತಿದ್ದೀರಿ, ಮಾತಾಡ್ತಾ ಹೋಗೋಣ. ನಮಸ್ಕಾರ, ಯಾರು ತಾವು? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ, ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ, ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ. ರೇಡಿಯೋ ಸದ್ದು ಕಡಿಮೆ ಮಾಡದೆ ಹೋದರೆ ನಾವು ನೀವು ಮಾತಾಡಲಿಕ್ಕೆ ಸರಿಯಾಗಿ ಸ್ಪಷ್ಟತೆ ಇರುವುದಿಲ್ಲ. ಶ್ರೋತೃಗಳೇ, ಎಷ್ಟೋ ಜನಗಳಿಗೆ ಗೊತ್ತು, ರೇಡಿಯೋ ಹತ್ತಿರದಲ್ಲೇ ನೀವು ಕೂತ್ಕೊಂಡು ಮಾತಾಡಿದರೆ ಪ್ರತಿಧ್ವನಿಸ್ಬಿಡುತ್ತೆ, ಬೇರೆಯವ್ರಿಗೂ ಕಿರಿಕಿರಿ, ಸಮಯನೂ ಹಾಳು. ಶ್ರೋತೃಗಳೇ, ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಪ್ರತಿದಿನವೂ ಕಿಸಾನ್ ವಾಣಿಯಲ್ಲಿ ಉಪಯುಕ್ತವಾದ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಿದ್ವಿ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ನಮಸ್ಕಾರ ಮುರಳಿ ತಿಮ್ಮಯ್ಯನವರೇ. ನಿನ್ನೆ ನೀವು ಚೆನ್ನಾಗಿ ಮಾತಾಡಿದ್ರಿ. ಇಲ್ಲ, ಸುಮಾರಾಗಿ ಯಾಕೆ, ನಿಮ್ಮ ಅನುಭವಗಳನ್ನು ಬಹಳ ರೈತರದ್ದು ಅದೇ ಗುಣ, ನೀವೆಲ್ಲ ಮಾಡೋರು, ಮಾತಾಡೋರಲ್ಲ. ಮಾತಾಡೋದ್ಕಿಂತ ಹೆಚ್ಚು ಮಾಡ್ತೀರಿ ಅಲ್ವಾ? ಒಂದೊಂದು ವಯಸ್ಸು ಒಂದೊಂದು ಹಂತಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳು ಆಗ್ತಾವೆ. ಹೌದು. ಮುರಳಿ ತಿಮ್ಮಯ್ಯನವರು, ತಾವು ಕಾಫಿ ಬೆಳಿತೀರಿ, ತಾಳೆ ಬೆಳಿತೀರಿ, ಭತ್ತ ಬೆಳ್ಕೊಳ್ತದಿರಿ? ಅದೇ, ಮುಂದಿನ ಸೋಮವಾರ ನಿಮ್ದು ಕಾರ್ಯಕ್ರಮ ಪ್ರಸಾರ ಆಗ್ತದಂತ ನಮ್ಮ ಶ್ರೋತೃಗಳಿಗೆ ಈ ಸಂದರ್ಭದಲ್ಲಿ ಹೇಳೋಣ. ಹೌದೌದು, ಇದೇ ಸಮಯಕ್ಕೆ ನಮ್ಮ ಶ್ರೋತೃಗಳು ಆಸಕ್ತಿಯಿಂದ ಆಲಿಸಲಿ ಅನ್ಕೊಂಡು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ. ಅದೇ ತಿಮ್ಮಯ್ಯನವರು, ಒಂದು ಪ್ರಶ್ನೆ ತಮಗೆ. ಒಂದು ಕಿಲೋಗ್ರಾಮ್ಗೆ, ಒಂದು ಕಿಲೋಗ್ರಾಮ್ ರೋಬಸ್ಟ ಕಾಫಿಯ ಎಷ್ಟು ಹಣ್ಣುಗಳು ತೂಗ್ತಾವ್ ಅಂತ ಹೇಳ್ಬೋದಾ? ಒಂದು ಕಿಲೋಗ್ರಾಮ್ ಅಲ್ಲಿ ಸುಮಾರಾಗಿ ಸಾವಿರ ಹತ್ರ. ಹಾ, ಸರಿಯಾಗಿ ಹೇಳಿದ್ರಿ. ಹೌದು, 1000-1100. ಹೌದು, ಸರಿಯಾಗಿ ಹೇಳ್ತಾ ಇದ್ರಿ. 1000-1200 ಹಣ್ಣುಗಳು ತೂಕ್ತಾವೆ ಸುಮಾರಾಗಿ, ಅಂದಾಜು ಹೇಳಿದ್ರಿ. ಹೌದಾ? ಅಲ್ಲ, ಅಂದಾಜ್ ಅಂದ್ರೆ ಯಾವ್ದು ಲೆಕ್ಕ ತಗೊಳೋದಿಲ್ಲ, ಹಾಗೆ ಸುಮಾರಾಗಿ ಮಾಡ್ತಾ ಹೋಗ್ತೀವಿ. ಹೌದಾ? ಮತ್ತೆ ಹೆಂಗ್ ಹೇಳಿದ್ರಿ? ಒಂದ್ ಸಾವಿರ ಒಂದ್ ಸಾವಿರ ಅಂದಾಜು ಹೇಳಿದ್ರಿ ಸರ್? ಅಂದಾಜು ಗೊತ್ತಾಯ್ತಲ್ಲ ಅಂದ್ರು ಸೈಕಲ್. ಕೃಷಿಯಲ್ಲಿ ತಾವು ಲೆಕ್ಕ ಇಡ್ತೀರಾ? ಲೆಕ್ಕ ಇಡೋದು ಕಡಿಮೆ ಸರ್, ಮೊದಲಲ್ಲಿ ಇಡ್ತಾ ಇದೆ ಪ್ರತಿಯೊಂದು, ಈಗ ಸ್ವಲ್ಪ ಕಡಿಮೆ ಸರ್. ನಮಗೆ ಗೊತ್ತಾಗ್ತದೆ ಅಂದಾಜು ಅಲ್ವಾ? ಅದೇ ಸರ್. ಹೌದು, ಒಂದು ಮಾಡ್ತಾ ಹೋಗ್ತಾ ಇರೋದು ಡೈಲಿ. ನಾನು ನೋಡಿ ಇದೆ, ಒಂದು ರೈತರು ಲೆಕ್ಕ ಇಟ್ಟು ಕೆಟ್ಟರಂತೆ, ಅದೇ ವ್ಯಾಪಾರಿ ಲೆಕ್ಕ ಹಿಡಿದಲನ ಕೆಟ್ಟಂತೆ. ಹಂಗಾಗಿತ್ತು, ಅದಕ್ಕೆ ಹೇಳ್ತಾರೆ ಎಷ್ಟೋ ಜನ ಅನುಭವಿ ರೈತರು ಲೆಕ್ಕ ಇಡಕ್ ಹೋದ್ರೆ ತಲೆ ಬಿಸಿ ಆಗ್ಬಿಡುತ್ತೆ, ಲೆಕ್ಕ ಇಡಕ್ ಹೋಗ್ಬೇಡಿ, ಜಾಣತನದಿಂದ ಖರ್ಚು ವೆಚ್ಚಗಳನ್ನ ನಿಭಾಯಿಸ್ಕೊಂಡು ಚೆನ್ನಾಗಿರಿ ಅಂತ ಹೇಳ್ತಾರೆ. ಹೌದು ಹೌದು, ಕೆಲವೊಂದ್ಸರಿ ಅಗಾಧವಾಗಿ ಬಂದ್ಬಿಡುತ್ತೆ, ಕೆಲವೊಂದ್ಸರಿ ಅಗಾಧವಾಗಿ ಹೋಗ್ಬಿಡುತ್ತೆ. ಹೌದು, ಅಗಾಧವಾಗಿ ಬಂದಾಗ ಒಂದ್ ರೀತಿ ಸಂತೋಷ, ಅಷ್ಟೇ ಒತ್ತಡ. ಹೌದು, ಒಳ್ಳೇದಾಗ್ಲಿ. ನಮಸ್ಕಾರ. ಕೇಳಿದ್ರೆ ಮುರಳಿ ತಿಮ್ಮಯ್ಯನವರು, ನೋಡಿ ವಿರಾಜಪೇಟೆ ತಾಲೂಕು ಹರಿಹರ ಗ್ರಾಮದವರು, 30 ಎಕರೆ ಕಾಫಿ ಇದೆ, 10 ಎಕರೆ ತಾಳೆ ಇದೆ ಅಂತ ಹೇಳ್ತಾರೆ. ಒಂದು ರೀತಿಯಲ್ಲಿ ದೊಡ್ಡ ಕೃಷಿಕರೇ, ಆದರೂ 3-4 ರೇಡಿಯೋಗಳನ್ನು ಇಟ್ಕೊಂಡು ಆಸಕ್ತಿಯಿಂದ ಆಲಿಸ್ತಾ ಇರ್ತಾರೆ. ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು, ಕಾರ್ಯಕ್ರಮಗಳನ್ನು ಕೇಳಬೇಕನ್ನೋ ಒಂದು ಕುತೂಹಲ ಅವ್ರಿಗಿದೆ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು ಮಾತಾಡಿ? ತಮ್ಮ ಹೆಸರು? ಗುರು ಪ್ರಕಾಶ್ ಅವರು. ಎಲ್ಲಿಂದ? ಬೆಂಗಳೂರಿಂದ. ಬೆಂಗಳೂರಿಂದ ಮಾತಾಡ್ತಿದ್ರಿ ಗುರು ಪ್ರಕಾಶ್, ತಾವು ಕೃಷಿಕರ? ಈಗ ಬರ್ತಾ ಇಲ್ಲ ಅಲ್ವಾ? ಏನ್ ಮಾಡ್ತೀರಿ ಗುರು ಪ್ರಕಾಶ್ ತಾವು? ಹೌದಾ, ಏನ್ ಓದಿದ್ದೀರಿ ತಾವು? ಬಿಎಸ್ಸಿ ಎಲೆಕ್ಟ್ರಾನಿಕ್ಸ್. ನಿಮ್ ಯಾವ ಊರು ತಮ್ದು? ಈಗ ಇಲ್ಲಿ ಮಾರ್ಕೆಟ್ ಬಂದು ಡೈಲಿ ಅಂದ್ರೆ ಬೆಳಗ್ ಬೆಳಗ್ಗೆ ಒಂದು 4 ಗಂಟೆಗೆ ತರಕಾರಿ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಎಲ್ಲಾ ಏಟು ಎಲ್ಲಾ ತರ ತರಕಾರಿನೂ ತಗೊಂಡ್ಬರ್ತಾರೆ, ಹರಾಜಾಗತ್ತೆ, ಎಲ್ಲಾನು ಆಗುತ್ತೆ. ಸಡನ್ ಆಗಿ ಒಂದೇ ಸತಿ ತುಂಬಾ ಬೆಲೆ ಇರುತ್ತೆ. ಅದೆಲ್ಲ ಇದೆ, ಅದೆಲ್ಲ ಮಾತಾಡೋದ್ಕಿಂತ ನಾವು ನಮ್ಮ ಉದ್ದೇಶ ಈ ಕಾರ್ಯಕ್ರಮದಲ್ಲಿ ಮಾತಾಡ್ಕಂತ ಹೋಗ್ಬಿಡೋಣ. ಈ ಸಮಸ್ಯೆಗಳ ಬಗ್ಗೆ ಮತ್ತೆ ಅನೇಕ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ 30 ನಿಮಿಷ ಅಲ್ಲ, 1 ಗಂಟೆನೂ ಸಾಕಾಗಲ್ಲ. ಇರ್ಲಿ ಗುರು ಪ್ರಕಾಶ್, ಇರ್ಲಿ. ಹೌದು, ಅದನ್ನೇ ಹೇಳ್ತಾರದು, ಅದು ರೈತರಿಗೂ ಗೊತ್ತು, ಗ್ರಾಹಕರಿಗೂ ಗೊತ್ತು. ಅದು ಏನಾಗುತ್ತೆ, ಬೇಡಿಕೆ ಮತ್ತು ಪೂರೈಕೆ ಮೇಲೆ ಬೆಲೆ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಅಲ್ಲ ಇರ್ಲಿ, ಈಗ ನೀವು ರೈತರಾದವ್ರೆ ಆಗಿದ್ರೆ ನಿಮ್ ರೈತ ಅನುಭವಗಳನ್ನ ಹಂಚ್ಕೊಳ್ಳಿ, ಇಲ್ಲ ಪ್ರಶ್ನೆ ಕೇಳ್ತೀವಿ, ಪ್ರಶ್ನೆಗೆ ಉತ್ತರ ಹೇಳಿಕ್ ಪ್ರಯತ್ನ ಮಾಡಿ. ಇರ್ಲಿ, ಅವೆಲ್ಲ ವಿಚಾರಗಳು ತುಂಬಾ ಇದಾವೆ ನಾವು ಮಾತಾಡ್ತಾ ಹೋದ್ರೆ. ಲೇಬರ್ ಮತ್ತು ಲೇಬರ್ ವಾರ್ಡ್, ನೀವು ವಿದ್ಯಾವಂತರು ಮತ್ತೆ ಬೆಂಗಳೂರಿನಲ್ಲಿ ಇರೋದ್ರಿಂದ ಈ ಎರಡುಗಳ ಅರ್ಥವನ್ನ ತಿಳಿಸ್ಬೋದಾ? ಲೇಬರ್ ಮತ್ತು ಲೇಬರ್ ವಾರ್ಡ್. ಲೇಬರ್ ಅಂದ್ರೇನು, ಲೇಬರ್ ವಾರ್ಡ್ ಅಂದ್ರೇನು? ಏನೇನಂದ್ರೆ ಯಾರು? ಕಾರ್ಮಿಕರು. ಹೌದು, ಲೇಬರ್ ವಾರ್ಡ್ ಅಂದ್ರೆ ಲೇಬರ್ ವಾರ್ಡ್ ಅಂತಂದ್ರೆ ಅವರಿಗೆ ಸಂಬಂಧಪಟ್ಟಿದ್ದು ಕಮ್ಯುನಿಟಿ. ಇಲ್ಲ ಇಲ್ಲ ಇಲ್ಲ, ಕಮ್ಯುನಿಟಿ ಅಲ್ಲ, ಆಸ್ಪತ್ರೆಯಲ್ಲಿ ಇರುತ್ತೆ ನೋಡಿ ಲೇಬರ್ ವಾರ್ಡ್ ಅಂತ. ಅಲ್ವಾ? ಹೌದು, ಮಹಿಳೆಯರ ಹೆರಿಗೆ ಮಾಡಿಸೋ ಸಲುವಾಗಿ ಇರುವ ಒಂದು ಪ್ರತ್ಯೇಕ ವ್ಯವಸ್ಥೆಗೆ ಲೇಬರ್ ವಾರ್ಡ್ ಅಂತ ಕರೀತಾರಲ್ವಾ? ಓಕೆ, ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ ಮಡಿಕೇರಿ ಆಕಾಶವಾಣಿಯಿಂದ. ಸಂಪರ್ಕ ಮಾಡಿ ರೈತರು ರೈತ ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. 08-272-2206 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಕೇಳುಗರೆ, ಕೃಷಿ ವಿಜ್ಞಾನ ಕೇಂದ್ರದ ಹವಾಮಾನ ವರದಿ ಹೇಳೋದೇನೆಂದರೆ, ಸದ್ಯಂತೂ ಮಳೆ ಬರೋದಿಲ್ಲ, ಹಾಗಾಗಿ ಕಾಫಿ ಕೊಯ್ಲು ಮತ್ತೆ ಇತರೆ ಕೆಲಸಗಳನ್ನ ಸರಾಗವಾಗಿ ಮಾಡ್ಕೊಳ್ಳಿ, ಏನು ಆತಂಕ ಇಲ್ಲ ಅನ್ಕೊಂಡು ಹೇಳ್ತಿದ್ದಾರೆ. ಈ ಸಂದರ್ಭದಲ್ಲಿ ಕಾಯಿ ಕುರಿಯೋ ಕೀಟವನ್ನು ಹತೋಟಿ ಮಾಡೋ ಸಲುವಾಗಿ ಬಲೆಗಳು ಕಾಫಿ ಮಂಡಳಿಯಿಂದ ಸಿಗ್ತದವೆ. ಅವುಗಳನ್ನು ಎಕರೆಗೆ 8-10 ಪ್ರಮಾಣದಲ್ಲಿ ಇಟ್ಕೊಂಡ್ರೆ ಕಾಯಿ ಕೊರೆಯೋ ಕೀಟದ ಹತೋಟಿ ಆಗ್ತದೆ, ಅನುಕೂಲ ಕಂಡುಬರುತ್ತೆ ಅಂತ ಅಂದ್ಕೊಂಡು ತಿಳಿಸಲಾಗಿದೆ. ಶ್ರೋತೃಗಳೇ, ಮಡಿಕೇರಿ ಆಕಾಶವಾಣಿಯಿಂದ ನಾಳೆ ಕಾಳುಮೆಣಸಿನಲ್ಲಿ ರೈತರು ಏನೇನು ಕೆಲಸಗಳನ್ನು ಮಾಡಿದ್ರೆ ಒಳ್ಳೆಯದು ಮತ್ತು ಏನೇನು ವ್ಯತ್ಯಾಸ ಆಗ್ತವೆ ಅನ್ನೋದ್ರ ಬಗ್ಗೆ ಅನುಭವಿ ಕಾಳುಮೆಣಸು ಬೆಳೆಗಾರರು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿರುವ ಬಿ ಎಂ ಮಹೇಶ್ ಕುಮಾರ್ ಅವರು ಮಾತನಾಡಿದರೆ. ಆಲಿಸ್ಕೊಳ್ಳಿ, ಮುಂದಿನ ಕರೆ ಯಾರದು ನೋಡೋಣ. ನಮಸ್ಕಾರ, ತಾವ್ಯಾರು? ನಮಸ್ತೆ, ಚಂದ್ರಶೇಖರ್ ಕದಲಾಯ ಆನೇಕಲ್ ಮಠ ಬಿಳಕೊಪ್ಪ ಸರ್. ಹಾ, ಚಂದ್ರಶೇಖರ್ ಕದಲಾಯ ಅವರು, ನಿಮ್ದು ಮಡಿಕೇರಿಯಿಂದ ಎಷ್ಟು ದೂರ ಆಗ್ತದೆ? ಗೊತ್ತಿಲ್ಲ ಸರ್. ಹೌದಾ? ನಮ್ದು ಕೊಪ್ಪ ತಾಲೂಕು ಬಿಳಾಲ್ಕೊಪ್ಪ. ಹಾ ಹಾ, ನೀವು ರೇಡಿಯೋದಿಂದ ಕೇಳ್ತೀರಾ? ನ್ಯೂಸ್ ಆನ್ ಏರ್ ಆಪ್, ನ್ಯೂಸ್ ಆನ್ ಏರ್ ಆಪ್ ನಲ್ಲಿ ಮೊದಲು ರೇಡಿಯೋದಲ್ಲಿ ಕೇಳ್ತಾ ಇದ್ದೆ, ಈಗ ಅದೆಲ್ಲ ಅಷ್ಟು ಕ್ಲಿಯರ್ ಬರಲ್ಲ, ಹಾಗಾಗಿ ನ್ಯೂಸ್ ಆನ್ ಏರ್ ಅಲ್ಲಿ ಕೇಳ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತಲ್ವಾ? ಹಾ, ಚೆನ್ನಾಗಿ ಬರುತ್ತೆ, ಕೇಳಲಿಕ್ಕೆ ಚೆನ್ನಾಗಾಗತ್ತೆ. ಹೌದು, ನೀವು ಒಳ್ಳೆ ಅನುಭವಸ್ಥರು, ಕೃಷಿಕರು, ಹಾಗೆ ಗಿಡಮೂಲಿಕೆಗಳನ್ನು ಕೊಡ್ತೀರಿ. ಸ್ವಲ್ಪ ಸ್ವಲ್ಪ ಕಲಿತಾ ಕಲಿತಾ ಬಂದಿರೋದು. ಅಲ್ಲ, ಕುತೂಹಲ ಚೆನ್ನಾಗಿದೆ. ಮತ್ತೆ ಸಮೂಹ ಮಾಧ್ಯಮಗಳನ್ನು ಬಳಕೆ ಮಾಡ್ಕೊಳ್ತೀರಿ ನೋಡಿ. ಹೌದೌದು, ರೇಡಿಯೋ ಕೇಳ್ತೀರಿ, ಈ ಕಡೆ ವಾಟ್ಸ್ಆಪ್ ನಲ್ಲೂ ಇದ್ದೀರಿ, ಜೊತೆಗೆ ಟಿವಿನೂ ನೋಡ್ತೀರಾ? ಟಿವಿ ಕಮ್ಮಿ, ಟಿವಿ ಅಪ್ಪನಿಗೆ, ನನಗೆ ರೇಡಿಯೋ, ರೇಡಿಯೋ ವಾಟ್ಸ್ಆಪ್ ಇಲ್ಲ. ಅದೇ, ಮತ್ತೆ ಚೆನ್ನಾಗಿ ಕೆಲಸನೂ ಮಾಡ್ತೀರಿ ಅಲ್ವಾ? ಕೆಲಸ ಖುಷಿ, ಇಷ್ಟ ಅಂದ್ರೆ ಹವ್ಯಾಸ ತರ. ಹೌದು, ಇಲ್ಲ, ನಿಮ್ಮ ಜೊತೆಗೆ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ಈ ಭಾಗದ ಶ್ರೋತೃಗಳಿಗೆ ಪ್ರಸಾರ ಮಾಡೋಣ. ಒಂದು ಪ್ರಶ್ನೆ ಇದೆ ತಮಗೆ, ಅದಕ್ಕೆ ಮುಂಚಿತವಾಗಿ ನಮ್ಮ ಶ್ರೋತೃಗಳಿಗೆ ನಿಮ್ಮ ಪರಿಚಯ ಮಾಡಿಕೊಡಿ. ಎಷ್ಟು ಎಕರೆ ನಿಮ್ದು ತೋಟ ಇದೆ? 21 ಗುಂಟೆ ಅಡಿಕೆ ತೋಟ, ರಿಕಾರ್ಡ್ ಜಾಗ. ಒಂದು ಹೆಚ್ಚಂದ್ರೆ 1.25 ಎಕರೆನಲ್ಲಿ ಅಡಿಕೆ, ಕಾಫಿ, ತೆಂಗು, ಮೆಣಸು ತೋಟ. ಒಂದು ಸಾಹಿವಾಲ್ ಹಸು, ಗೋಬರ್ ಗ್ಯಾಸ್ ಎನಿ ಟೈಮ್, ಅದು ಚೆನ್ನಾಗಿ ನಡೀತಾ ಇದೆ. ಹೆಚ್ಚಾಗಿ ನಾನೇ ಕೆಲಸ ಮಾಡ್ತೀನಿ, ಲೇಬರ್ಸ್ ಕಮ್ಮಿ ತಗೊಳ್ತೀನಿ, ಎಲ್ಲಾ ಕೆಲಸ ನಾನೇ ಮಾಡ್ಕೊಡ್ತೀನಿ. ಮತ್ತೆ ಜೊತೆಗೆ ನಾನು ನಾಟಿ ವೈದ್ಯದಲ್ಲಿ ಮೂಲವ್ಯಾಧಿ ಮತ್ತೆ ಗ್ಯಾಸ್ಟ್ರಿಕ್ ಚಿಕಿತ್ಸೆಗೆ ಕೊಡ್ತೀನಿ. ಇದರಲ್ಲಿ ಒಂದ್ ಒಳ್ಳೆ ಜೀವನ ನಡೀತಾ ಇದೆ ನಂದು, ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ನೀವೇ ಕೆಲಸ ಮಾಡೋದ್ರಿಂದ ಆಳು ಕಾಳುಗಳು ಸರ್, ನಾನು ಲೇಬರ್ಸ್ ಕೊಟ್ಟು ಮಾಡಿಸೋದಾರೆ ನಾನು ಮಾಡೋ ಕೆಲಸ, ನಮ್ದು ಉತ್ಪತ್ತಿ ಪೂರ್ತಿ ಅವರಿಗೆ ಆಗ್ಬಿಡುತ್ತೆ. ಸಾಕಷ್ಟು ನಮಗೆ ಉಳಿಯುತ್ತೆ, ಪೂರ್ತಿ ಆದಾಯ ನಮಗೆ ಉಳಿಯುತ್ತೆ, ಖರ್ಚು ತುಂಬಾ ಕಮ್ಮಿ ಬರುತ್ತೆ. ಒಳ್ಳೇದು ಸಂಪರ್ಕ ಮಾಡಿದ್ದು ತಾವು. ಒಂದು ಪ್ರಶ್ನೆ, ಏ ಗೊತ್ತಿಲ್ಲ ಅಂತ ಯಾಕೆ ಹೇಳ್ತೀರಿ? ಇನ್ನು ಪ್ರಶ್ನೆ ಕೇಳಿಲ್ಲ. ಈ ಕಾಯಿ ಕೊರೆಯೋ ಕೀಟ ಕಾಫಿಯಲ್ಲಿ ಕಾಣಿಸುತ್ತೆ ಅಲ್ವಾ? ಹೌದು, ಬೆರ್ರಿ ಬೋರರ್ ಅಂತ ಕರೀತಾರೆ. ಹೌದು, ಅದನ್ನ ಸೆರೆ ಹಿಡಿಲಿಕ್ಕೆ ಬಲೆಗಳನ್ನ ಬಳಕೆ ಮಾಡ್ಕೊಳ್ತಾರೆ. ಆ ಬಲೆಗಳ ಹೆಸರೇನಂತ ಹೇಳ್ಬೋದಾ? ಲಿಂಗಾಕರ್ಷಕ ಬಲೆ. ಲಿಂಗಕರ್ಷಕ ಬಲೆಗಳನ್ನೇ? ಆದ್ರೆ ಆ ಕಾಫಿ ಮಂಡಳಿಯ ಒಂದು ಎರಡು ಪದದ ವಿಷಯ ಹೇಳ್ತೀನಿ. ಇಲ್ಲಿ ಜೈವಿಕ ಕೃಷಿ ಅಂತ ಬಂದ ಮೇಲೆ ಅದೆಲ್ಲ ಅವಶ್ಯಕತೆನೆ ಬರಲ್ಲ ಸರ್. ಅಲ್ವಾ ಸರ್, ಬರೋದಿಲ್ಲ. ಅದು ಅದ್ರ ಲಾರ್ವಾ ಇರ್ತಲ್ಲ, ಲಾರ್ವಾನೇ ತಿಂದಾಕ್ಬಿಡ್ತಾವೆ ಇಲ್ಲಿ ಜೀವಾಣುಗಳು. ಸುಮ್ನೆ ನಾವು ಕೆಮಿಕಲ್ಸ್ ಕೃಷಿ ಮಾಡೋದಾದ್ರೆ ಅದೆಲ್ಲ ಬೇಕು, ನಮ್ಗೆ ಅದ್ರ ಅವಶ್ಯಕತೆನೆ ಬರಲ್ಲ. ಅಲ್ಲ, ಇರ್ಲಿ, ತೊಂದ್ರೆ ಇಲ್ಲ. ನೀವು ಹೆಚ್ಚಾಗಿ ಜೈವಿಕ ಕೃಷಿಯನ್ನೇ ಅವಲಂಬಿಸಿಕೊಂಡು ಸಂತೋಷವಾಗಿದ್ದೀರಿ. ಈ ಈ ಬಲೆಯ ಹೆಸರು ಏನು ಅಂತ ಏನಾದ್ರೂ ನಿಮ್ಮ? ಇಲ್ಲ, ಗೊತ್ತಿಲ್ಲ ಸರ್. ಇಲ್ವಾ? ಇಲ್ಲ, ಗೊತ್ತಿದೆ. ಈಗ ಉತ್ತರ ಮುಂದಿನ ಕರೆ ಮಾಡೋರ್ಗೆ ಹೇಳ್ತೀವಿ, ಆಮೇಲೆ ನಿಮ್ಗೆ ಗೊತ್ತದು. ಕೇಳಿದ್ದೆ, ಹೇಳಲಿಕ್ಕೆ ಆಗ್ಲಿಲ್ಲ ಅಂತ ಅನ್ಕೊಂಡು ನೋಡೋಣ. ಆಗ್ಲಿ, ಮಾತಾಡೋಣ ಮತ್ತೆ. ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ನಿಮ್ಮ ಮುಂದೆ ಪ್ರಶ್ನೆ ಹೀಗಿದೆ ನೋಡಿ, ಕಾಫಿ ಬೆಳೆಯಲ್ಲಿ ಕಾಣಿಸುವ ಕಾಯಿ ಕೊರೆಯೋ ಕೀಟದ ಹತೋಟಿಗೆ ಬಳಸುವ ಬಲೆಯ ಹೆಸರೇನು ಅನ್ಕೊಂಡು ಎರಡು ಪದಗಳ ಉತ್ತರ ಇದೆ. ಇದನ್ನು ಕಾಫಿ ಮಂಡಳಿ ಪೂರೈಕೆ ಮಾಡುತ್ತೆ. ಇದನ್ನು ನೀವು ಆ ತೋಟಗಳಲ್ಲಿ ಇಟ್ಕೊಂಡ್ರೆ ಕಾಫಿ ಕೊರೆಯೋ ಕೀಟಗಳು ಬಲೆಗೆ ಬರ್ತವೆ, ಹತೋಟಿ ಸುಲಭವಾಗಿ ಆಗ್ತದೆ. ನಾವು ನೆನಪು ಮಾಡ್ತಾ ಇದ್ವಿ ಶತ್ರುಗಳೇ, ನಾಳೆ ಬಿ ಎಂ ಮಹೇಶ್ ಕುಮಾರ್ ಅವರು ಕಾಳುಮೆಣಸಿನಲ್ಲಿ ತಮ್ಮ ತೋಟದಲ್ಲಿ ಮಾಡಿರುವ ಅಗಾಧವಾದ ಕೆಲಸಗಳನ್ನು, ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ. ಗುರುವಾರ 20 ಹರದೂರು ಎಸ್ಟೇಟು ಶುಂಠಿಕೊಪ್ಪದ ಹತ್ತಿರ ಇದೆ. ನಿಮಗೆ ನೋಡ್ತಕ್ಕಂಥ ಸ್ಥಳ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಹಸುಗಳನ್ನು ಸಾಕಿದ್ದಾರೆ. ಮತ್ತು ಹೈನುಗಾರಿಕೆ ಒಂದು ರೀತಿಯಲ್ಲಿ ವಿಶೇಷವಾಗಿದೆ, ಬಹಳ ವರ್ಷಗಳಿಂದ ಆ ಒಂದು ಕೆಲಸ ನಡ್ಕೊಂಡು ಬಂದಿದೆ, ಅದರ ಬಗ್ಗೆ ಕಾರ್ಯಕ್ರಮ ಇದೆ. ಮುಂದಿನ ಕರೆ ನಮಸ್ಕಾರ, ಯಾರ್ ತಾವು ಮಾತಾಡಿ? ಯಾರ್ ತಾವು? ಹಲೋ, ನಾವು ಸೋಮವಾರಪೇಟೆಯಿಂದ, ತಾಕೇರಿ ಗ್ರಾಮ. ಹೆಸರೇನಂದ್ರಿ? ವಿನೋದಾಕ್ಷಿ ಅಂತ. ವಿನೋದಾಕ್ಷಿ? ಹೌದು ಹೌದು, ವಿನೋದಾಕ್ಷಿ ಅಂತ. ತಮ್ಮ ಯಜಮಾನ್ರ ಹೆಸರು? ಕುಶಾಲಪ್ಪ ಅಂತ. ಕುಶಾಲಪ್ಪನವ್ರ? ಹೌದು ಹೌದು. ವಿನೋದಾಕ್ಷಿ ಅವರು, ತಮ್ದು ತೋಟ ಎಷ್ಟಿದೆ, ಏನೇನು ಕೆಲಸ ಮಾಡ್ತದ್ರಿ ಹೇಳಿ? ನಮ್ದು ತೋಟ 8 ಎಕರೆ ಇದೆ, ಕಾಫಿ ತೋಟ. ಕಾಫಿ, ಕಿತ್ತಳೆ, ಮೆಣಸು, ಸ್ವಲ್ಪ ಮೆಣಸು. ನಮ್ದಷ್ಟು ಚೆನ್ನಾಗಿ ಆಗೋದಿಲ್ಲ ಮೆಣಸು, ಬೆಟ್ಟ ಬೇರೆ ಸ್ವಲ್ಪ. ಹೌದಾ? ಎಷ್ಟು ಗಾಂಧಾರಿ ಮೆಣಸು ಬೆಳಿತೀವಿ? 1 ಎಕರೆ ಗದ್ದೆ. ಗಾಂಧಾರಿ ಮೆಣಸು ಮಾರಾಟ ಮಾಡೋರು ಸಿಗುತ್ತೆ? ಎಂದು ಮೆಣಸು, ಗಾಂಧಾರಿ ಮೆಣಸು ಮಾರಾಟ ಮಾಡೋರು ಸಿಗುತ್ತೆ? ಮೆಣಸು ಸರ್? ಅಲ್ಲ, ಹಸಿ ಮೆಣಸ ಅಥವಾ ನೀವು ಇದು ಕಾಳು ಮೆಣಸು ಹೇಳ್ತಾ ಇದೀರಾ? ಕಾಳು ಮೆಣಸು ಹೇಳಿದ್ರೆ, ಕಾಳು ಮೆಣಸು. ಕಾಳು ಮೆಣಸು, ಓಕೆ. ಮನೇಲಿ ಯಾರ್ಯಾರು ಇದ್ದೀರಿ? ಮನೇಲಿ ನಾನು, ನಮ್ಮ ಯಜಮಾನ್ರು ಇಲ್ಲ ಸರ್, ನಮ್ಮ ಮಕ್ಕಳು 2 ಜನ ಓದ್ತಿದ್ದಾರೆ, ನಾನೊಬ್ಬಳೇ ಇರೋದು. ಓಕೆ, ಈಗ ಮಕ್ಕಳು ಎಷ್ಟು ಪ್ರಾಯ? ಈಗ ಅದೇ ಒಬ್ಬ ಸುಳ್ಯ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ ದೊಡ್ಡವನು. ಪುತ್ತೂರು ತುಲಾಮಿನದಲ್ಲಿ ಡಿಗ್ರಿ ಮುಗಿತೀವ, ಮನೇಲಿದ್ದಾನೆ. ಮಾಡ್ತೀನಿ ನಾನು, ಜನ ಕರ್ಕೊಂಡು ಕೆಲಸ ಮಾಡ್ತೀನಿ, ತೋಟ ಕಂಪ್ಲೂ ಮಾಡ್ತೀನಿ, ಗದ್ದೆನೂ ಮಾಡ್ತಿದ್ದೀನಿ. ವೆರಿ ಗುಡ್, ಒಳ್ಳೇದೇ. ದನ ಕರುಗಳು ಇದಾವ? ಹೌದು, ಒಂದ್ ಹಸು ಒಂದ್ ಕರು ಇತ್ತು, ಇದಾವೆ ಸರ್. ಈಗ ಕಷ್ಟ ಅಂತ ಕಾಫಿ ಟೈಮ್ ಅಲ್ಲ ಕೊಟ್ಟೆ, ಬೇಡ ಅಂತ ಅಲ್ಲಿ ಮಾರಾಟ ಮಾಡಿದೆ, ಬೇಡ ಅಂತ ತಿನ್ಕೋಬೇಕಿನ್ನು. ಹೌದು, ಒಳ್ಳೇದೇ. ಕಾಫಿ ಕಾಫಿ ತೋಟದಲ್ಲಿ ಕಿತ್ತಲೆ ಚೆನ್ನಾಗಿದೆಯಾ, ಮಾರಾಟ ಮಾಡುವಷ್ಟು ಸಿಗುತ್ತೆ? ಕಳೆದ ವರ್ಷ ಮಾರಿದ್ವಿ, ಈ ವರ್ಷ ಸ್ವಲ್ಪ ಕಡಿಮೆ ಸರ್. ಎಷ್ಟು ಕಿತ್ತಳೆ ಸಿಕ್ಕಿತ್ತು ಹೋದ ವರ್ಷ? ಕಳೆದ ವರ್ಷ 20,000 ಸಿಕ್ಕಿತ್ತು ಸರ್. ನಾವೇ ಕುಯ್ದ್ಬಿಟ್ಟು ಮಾರಿದ್ವಿ, ನಮ್ಮ ಜಾತಿ ಜನ ಕರ್ಕೊಂಡ್ಬಿಟ್ಟು ಸ್ವಲ್ಪ ಕುಯ್ಸ್ಕೊಂಡು. ಹೌದ್ರಾ? ಮಾರಾಟ ಮಾಡಿದ್ವಿ. 350 ಒಂದೂವರೆ ಸಿಮೆಂಟ್ ಚೀಲ ಇರ್ತದಲ್ಲ ಅದಕ್ಕೆ. ಸರಿ ಸರಿ. ಮತ್ತೆ ಬಟರ್ ಫ್ರೂಟ್ ಹಾಕೊಂಡಿದ್ದೀರಾ? ಬಟರ್ ಫುಟ್ ಇದೆ, ಮಾರಾಟ ಮಾಡಕ್ಕಿಲ್ಲ ಸರ್ ಮನೆಗೆ. ಬಟರ್ ಫುಟ್ ಇದೆ. ಕಾಳು ಮೆಣಸು ಎಷ್ಟು ಸಿಗುತ್ತೆ ತಮಗೆ? ನಮ್ದು ಸ್ವಲ್ಪ ಬೆಟ್ಟದ ಏರಿಯಾ ಸರ್, ಕಾಳು ಮೆಣಸು ಗಿಡ ತುಂಬಾ ಹಾಕಿದ್ವಿ, ಜಾಸ್ತಿ ಬಿಡ್ತಿಲ್ಲ. ಓಹೋ, ಗಿರಿಮುಂಡ ಅನ್ಕೊಂಡು ಒಳ್ಳೆ ತಳಿ ಬರುತ್ತೆ ಅಂತ ಅನ್ಕೊಂಡು ಹೇಳ್ತಾರೆ, ಅದನ್ನ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ. ಎತ್ತರದ ಪ್ರದೇಶಕ್ಕೆ ಗಿರಿಮುಂಡ ಅನ್ಕೊಂಡು ಸೂಕ್ತವಾದ ತಳಿ ಅಂತ. ಅಲ್ಲ, ಕರಿಮುಂಡ ಅಲ್ಲ, ಗಿರಿಮುಂಡ. ಗಿರಿಮುಂಡ, ಹೌದೌದು, ಅದು ಎತ್ತರದ ಪ್ರದೇಶಗಳಿಗೆ ಸೂಕ್ತವಾದ ತಳಿ ಅಂತ ಅನ್ಕೊಂಡು ಅಪ್ಪಂಗಳದ ಸಂಶೋಧನಾ ಕೇಂದ್ರದವರು ಹೇಳ್ತಾರೆ. ಅದೇ ಕಾಫಿ ನಿಮ್ದು ಅರೇಬಿಕನೆ ಅಲ್ವಾ? ಅರೇಬಿಕ, ಹೌದು ಸರ್, ಅರೇಬಿಕ. ಏಲಕ್ಕಿನೂ ಬೆಳ್ಕೊಂಡಿದ್ದೀರಾ? ಏಲಕ್ಕಿನೂ ಉಂಟು ಸರ್, ಮೊದ್ಮದ್ದು ಏಲಕ್ಕಿನೂ ಉಂಟು. ಓಕೆ, ನಾನೇ ಕೆಲಸ ಮಾಡ್ತದೆ ಸರ್, ನಾನೇ ಮಾಡ್ತಾ ಇದ್ದೀನಿ ಜನ ಕರ್ಕೊಂಡು. ಯಾವ್ದು ಅರೇಬಿಕ ತಳಿ? ಅರೇಬಿಕ ನಮ್ದು. ನಂಬರ್ 6 ಮತ್ತೆ ನಂಬರ್ 7 ಸೆಲೆಕ್ಷನ್ ಅಂತ ಹೇಳ್ತಿದ್ರು ಹಳೇದದು. ಓಕೆ, ಸರಿ. ನಮ್ಮ ಯಜಮಾನ್ರು ಇದ್ದಾಗ್ಲೇ ಅವಾಗನೇ ಹಾಕಿದ್ರು. ಓಕೆ, ತಮ್ದು ನಂಬರ್ ಹೇಳ್ಬೋದಾ ವಿಶಾಲಾಕ್ಷಿ ಅವರು, ವಿನೋದಾಕ್ಷಿ ಅವರು? ಆಯ್ತು ಸರ್. 9 4 8 9 4 8 2 2 7 0 7 0 6 4 5 6 4 5 6 4 5 ಮಾತಾಡೋಣ. ನಿಮ್ದೊಂದು ಪ್ರತ್ಯೇಕವಾದ ಕಾರ್ಯಕ್ರಮ ಮಾಡಬಹುದು, ನಿಮ್ಮ ಅನುಭವ, ಮಹಿಳೆಯಾಗಿ ಹೇಗೆ ಕೆಲಸ ಮಾಡ್ತದಿರಿ ಅನ್ನೋದನ್ನ ನಾವು ನಿಮ್ ಜೊತೆ ಮಾತಾಡಿ ವಿಚಾರನ ತೆಗೆದುಕೊಳ್ತೀವಿ. ಹಾಗೆ ಪ್ರಶ್ನೆ ಕೇಳೋಣಕೊಂಡ್ವಿ, ಅಷ್ಟೊತ್ತಿಗೆ ನಿಮ್ಮ ಕರೆ ಕಡಿತವಾಯ್ತು. ಮತ್ತೆ ಪ್ರಯತ್ನ ಮಾಡಬಹುದು ವಿನೋದಾಕ್ಷಿ ಅವರೇ. ಕೆಳಗರೆ ಕೃಷಿ ಸಿರಿ ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ರೇಡಿಯೋದಲ್ಲಿ ಕಾರ್ಯಕ್ರಮಗಳನ್ನು ಕೇಳಬಹುದು, ಹಾಗೆ ನ್ಯೂಸ್ ಆನ್ ಏರ್ ಆ್ಯಪ್ನ ಮೂಲಕವೂ ಈ ನೇರ ಪ್ರಸಾರದ ಕಾರ್ಯಕ್ರಮ ನಿಮ್ಮನ್ನು ತಲುಪುತ್ತೆ. ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಪ್ಲೇಸ್ಟೋರಿಗೆ ಹೋಗಿ ನ್ಯೂಸ್ ಆನ್ ಏರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳ್ಕೋಬೋದು. ರಾಜ್ಯದ, ದೇಶದ, ಹೊರಗಡೆ ದೇಶದಲ್ಲಿ ಎಲ್ಲಿದ್ರೂ ಯಾವುದೇ ಆಕಾಶವಾಣಿ ಕಾರ್ಯಕ್ರಮವನ್ನು ಕೇಳಲಿಕ್ಕೆ ಇದೊಂದು ಆ್ಯಪ್ ನೆರವಾಗಿದೆ. ಹರದೂರು ಎಸ್ಟೇಟಿನ ಬಗ್ಗೆ ಹೇಳ್ತಾ ಇದ್ವಿ, ಅಲ್ಲಿ ಹೈನುಗಾರಿಕೆ ಚೆನ್ನಾಗಿದೆ, ನಾವು ಹೋಗಿ ನೋಡ್ಕೊಂಡು ಬಂದ್ವಿ. ಹರದೂರು ಎಸ್ಟೇಟು ದಿವಂಗತ ಮಂಜುನಾಥ ಅಯ್ಯನವರು ಅಲ್ಲಿ ಹೈನುಗಾರಿಕೆಗೆ ಪ್ರಾಮುಖ್ಯತೆ ಕೊಟ್ಟದ್ದು, ಗಾಂಧೀಜಿಯವರು ಅಲ್ಲಿಗೆ ಬಂದಿದ್ದು, ಇದೆಲ್ಲದನ್ನು ಅನೇಕರು ನೋಡಿದಿರಿ. ಬಹುಶಃ ಕೊಡಗಿನಲ್ಲಿ ಯಾಕೆ ಇಡೀ ರಾಜ್ಯ ಯಾಕೆ ಇಡೀ ದೇಶದಲ್ಲೇ ಪ್ರಪ್ರಥಮವಾಗಿ ಗೋಬರ್ ಅನಿಲ ಘಟಕವನ್ನು ಸ್ಥಾಪನೆ ಮಾಡಿದ್ರು ಅಂತ ಕೆಲವೊಬ್ರು ಹೇಳುತ್ತಿದೆ. ಒಂದು ರೀತಿ ವಿಶೇಷ ಅನಿಸುತ್ತೆ, ಕರು ಹಾಕಿದ ಹಸುಗಳಿಗೆ ಪ್ರತ್ಯೇಕವಾಗಿ ಕೂಡಿ ಹಾಕೋದು, ಮತ್ತೆ ಮೇವನ್ನು ಕತ್ತರಿಸಿ ಹಸುಗಳಿಗೆ ಹಾಕೋದು, ಅಲ್ಲೇ ಮಾರಾಟ ಮಾಡೋದು, ಹೀಗೆ ಚೆನ್ನಾಗಿದೆ. ಸಂದರ್ಶನ ಮಾಡ್ಕೊಂಡು ಬಂದಿದ್ದೀವಿ, ಆಲಿಸ್ಕೊಳ್ಬೋದು ಬರುವ. ನಮಸ್ಕಾರ, ಯಾರು ತಾವು? ನಮಸ್ತೆ ಸರ್, ಚಂದ್ರ ಸರ್. ನಮಸ್ಕಾರ ಚಂದ್ರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಾವು ಹೇಳ್ಬೇಕು, ನೀವೇನು ಹೇಳ ಅಗತ್ಯಿಲ್ಲ ಚಂದ್ರ. ಅದು ಕೆಲವೊಬ್ರು ಪಾಪ ಏನೋ ಒಂದು ಹುರುಪಿನಲ್ಲಿ ಹೇಳಕ್ ಹೋಗ್ತಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ, ನಾವು ಹೇಳ್ಬೇಕು. ಚಂದ್ರು, ಕಾಯಿ ಕೊರಿಯೋ ಕೀಟ ಕಾಫಿಯಲ್ಲಿ ಕಾಣಿಸ್ಕೊಳ್ಳುತ್ತಂತ ನೀವು ಕೇಳಿದಿರಿ ಅಲ್ವಾ? ಅದನ್ನ ಸೆರೆ ಹಿಡಿಲಿಕ್ಕೆ ಒಂದು ಬಲೆಯನ್ನ ಬಳಸ್ತಾರೆ, ಆ ಬಲೆ ಹೆಸರೇನಂತ ಅನ್ಕೊಂಡು ಕೇಳ್ತಾ ಇದ್ವಿ ಗುರು ಪ್ರಕಾಶ್. ಮೋಹಕ ಬಲೆ ಕನ್ನಡದಲ್ಲಿ ಹೇಳ್ತೀರಿ, ಈ ಫೆರಮೋನ್ ಟ್ರಾಪ್ಸ್ ಅಂತ ಹೇಳ್ತಾರೆ, ಚಂದ್ರಶೇಖರ ಕೆದ್ಲ ಏನು ಅದನ್ನೇ ಹೇಳಿದ್ರು, ಆದ್ರೆ ಇನ್ನು ಬೇರೆ ಹೆಸರಿನಲ್ಲಿ ಕರೀತಾರೆ ಆ ಕಾಫಿಯ ಕಾಯಿ ಕೊರೆಯೋ ಕೀಟದ ಹತೋಟಿಗಾಗಿ. ಮೋಹಕ ಬಲೆ ಅಂತ ಕೇಳಿದ್ರೆ ಇಲ್ಲ ಇಲ್ಲ, ಮೋಹಕ ಬಲೆ ಎಲ್ಲಾ ಬೆಳೆಗಳಲ್ಲಿ ಕೀಟಗಳನ್ನ ಆಕರ್ಷಣೆ ಮಾಡ್ಲಿಕ್ಕೆ ಅದು ಪದ ಬಳಕೆ ಆಗುತ್ತೆ, ಆದ್ರೆ ಕಾಫಿಯಲ್ಲಿ ಈ ಕಾಯಿ ಕೊರೆಯೋ ಕೀಟವನ್ನ ಹತೋಟಿ ಮಾಡ್ಲಿಕ್ಕೆ ಅಥವಾ ಸೆರೆ ಹಿಡಿಲಿಕ್ಕೆ ಬಳಸುವ ಬಲೆ ಬ್ರೋಕೋ ಟ್ರಾಪ್ಸ್ ಅದು ಮೋಹಕ ಬಲೆನೆ, ಆದ್ರೆ ಬ್ರೋಕೋ ಟ್ರಾಪ್ಸ್ ಅಂದ್ರೆ ಈ ಕಾಯಿ ಕೊರೆಯೋ ಕೀಟದ ಹತೋಟಿಗೆ ಬಳಸುವ ಮೋಹಕ ಬಲೆ. ಹೌದು, ಧನ್ಯವಾದ. ಕೇಳಿದ್ರೆ ಶುಕ್ರವಾರ ಪೊನ್ನಂಪೇಟೆ ತಾಲೂಕು ಬಾಡಗರಕೆರೆ ಗ್ರಾಮದ ಅಣ್ಣೀರ ಮಲ್ಲಿಗೆ ಪೂಣಚ್ಚ ಅವರ ಕೃಷಿ ಅನುಭವಗಳು ಬಿತ್ತರವಾಗ್ತದವೆ ನಾರಿದಾರಿ ಕಾರ್ಯಕ್ರಮದಲ್ಲಿ. ಶನಿವಾರ ನಿಮಗಿಷ್ಟವಾಗುವ ಕೃಷಿ ಪುಂಜ, ಚಿತ್ರಗೀತೆಗಳು ಮತ್ತು ವಿಶೇಷ ಹಾಡುಗಳನ್ನು ಆಧರಿಸಿದ ಮಾಹಿತಿಯನ್ನು ಒಳಗೊಂಡಿರುವ ಕಾರ್ಯಕ್ರಮ ಅದು. ಸೋಮವಾರ ವಿರಾಜಪೇಟೆ ತಾಲೂಕು ಹರಿಹರದ ಪೆಮ್ಮಣಮಡ ಮುರಳಿ ತಿಮ್ಮಯ್ಯ ಅವರ ತಾಳೆ ಕಾಫಿ ಕೃಷಿಯಲ್ಲಿನ ಅನುಭವಗಳನ್ನು ಬಿತ್ತರಿಸಿದ್ವಿ. ಹೀಗೆ ಪ್ರತಿದಿನನೂ ನಿಮಗೆ ಉಪಯುಕ್ತವಾದ, ನಿಮ್ಮ ಬದುಕಿಗೆ ಬಲ ನೀಡುವ ವಿಚಾರಗಳನ್ನು ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರಿಸಲಾಗ್ತಾ ಇದೆ, ಆಲಿಸ್ತಾ ಇದೆ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರ್ತಾ ಇದೆ ಶ್ರೋತೃಗಳೇ. ರೈತರು ರೈತ ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ನಾಳೆ 5:00 ಯುವಕರಿಗಾಗಿ ಪ್ರಸಾರವಾಗುವ ಯುವ ತರಂಗ ಮೂಡಿಬರ್ತಾ ಇದೆ. ಅಲ್ಲಿ ಯುವಕರು ಯುವತಿಯರು ವಿಶೇಷ ಅನುಭವ ಇರೋರು ಅಥವಾ ಪಾಂಡಿತ್ಯ ಇರೋರು, ಒಂದು ರೀತಿಯಲ್ಲಿ ಕೌಶಲ್ಯ ಇರೋರು ಸಂಪರ್ಕ ಮಾಡಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಬೋದು, ಹಾಗೆ ರಸಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೂ ಪ್ರಯತ್ನ ಮಾಡ್ಬೋದು. ಯುವಕರಿಗೆ ಪ್ರತ್ಯೇಕವಾದ ಪ್ರಶ್ನೆಗಳು ಸಿದ್ಧವಾಗಿದ್ದಾವೆ. ಬುದ್ಧಿಮತ್ತೆಯನ್ನು ಒಂದು ರೀತಿಯಲ್ಲಿ ಚುರುಕುಗೊಳಿಸುವ ಕಾರ್ಯಕ್ರಮ ಅದು. ಕೇಳಿದರೆ ಕೃಷಿ ಸಿರಿ ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಮೂಡಿಬರ್ತಾ ಇದೆ. ರೈತ ಮಹಿಳೆಯರು ಕೃಷಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು, ತಮ್ಮ ಅನುಭವಗಳನ್ನು ಹಂಚಿಕೊಳ್ಬಹುದು, ಹಾಗೆ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡ್ಬೋದು. ರೇಡಿಯೋ ನಿಮ್ಮ ಜ್ಞಾನವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸದಾ ಉತ್ತೇಜನ ನೀಡ್ತಾ ಇರುತ್ತೆ ಒಂದು ರೀತಿಯಲ್ಲಿ ಅಲ್ವಾ? ನಿಮ್ಮ ಕೆಲಸಗಳನ್ನು ಮಾಡ್ತಾ ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳ್ತಾ ಖುಷಿಯಾಗಿ ದಿನವನ್ನು ಸಾಗಿಸ್ಬೋದು. ಆದರೆ ನೀವು ಮೊಬೈಲ್ನಲ್ಲಿ ಫೇಸ್ಬುಕ್ಕು ವಾಟ್ಸಪ್ಪು ಓಪನ್ ಮಾಡಿಕೊಂಡ್ರೆ ಅಲ್ಲೇ ಕೂತ್ಕೋಬೇಕು ಅಥವಾ ನೋಡ್ಕೊಂತ ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ರೇಡಿಯೋದ ಹಾಗಲ್ಲ ಅಲ್ವಾ ಶ್ರೋತೃಗಳೇ? ಮುಂದಿನ ಕರೆ ಯಾರದು ನೋಡೋಣ. ನಮಸ್ಕಾರ, ಯಾರು ತಾವು? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ, ರೇಡಿಯೋ ಸದ್ದು ಕಡಿಮೆ ಮಾಡಿ. ನಿಮ್ಮ ಹೆಸರು? ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ರೇಡಿಯೋ ಸದ್ದು ಕಡಿಮೆ ಮಾಡಿದ ಹೋದರೆ ಸೂಕ್ತ ಆಗಲ್ಲ, ನಾವು ನೀವು ಮಾತಾಡೋಕ್ಕಾಗೋದಿಲ್ಲ ಶ್ರೋತೃಗಳೇ. ರೈತ ಬಂಧುವರೇ, ಮಣ್ಣಿನ ಫಲವತ್ತತೆಯನ್ನು ಚೆನ್ನಾಗಿಡೋ ನಿಟ್ಟಿನಲ್ಲಿ ನೀವು ಸದಾ ಕೆಲಸ ಮಾಡ್ತಾ ಇದ್ರೆ ಬಹಳ ಒಳ್ಳೆಯದು, ಅದೇ ನಿಮ್ಮನ್ನು ಕಾಪಾಡೋದು. ಮಣ್ಣಿನ ಫಲವತ್ತತೆ ಹಾಳಾಯ್ತಂದ್ರೆ ನಿಮ್ಮ ಬದುಕು ತೊಂದರೆಗೆ ಸಿಕ್ಕಾಕೊಳ್ಳುತ್ತೆ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ ಅಣ್ಣ, ರೇಡಿಯೋ ಸದ್ದು ಕಡಿಮೆ ಮಾಡಿ. ಇಲ್ಲ, ಅದೇ ಕರೆ ಮತ್ತೆ ಅದೇ ಸದ್ದು. ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಮಾಡಲಿಕ್ಕೆ ತುಂಬ ದಾರಿಗಳಿದ್ದಾವೆ ಶತ್ರುಗಳೇ ಅಲ್ವಾ? ನಮಸ್ಕಾರ, ಯಾರು ತಾವು? ವ್ಯತ್ಯಾಸ ಆಯಿತು. ಬರೀ ಸಗಣಿ ಗೊಬ್ಬರ ಅಂತಲ್ಲ, ಹಸಿರೆಲೆ ಗೊಬ್ಬರ ಅಂತಲ್ಲ, ಹಿಂಡಿ ಗೊಬ್ಬರಗಳಿದ್ದಾವೆ, ಕೋಳಿ ಗೊಬ್ಬರ ಇದೆ, ಕುರಿ ಗೊಬ್ಬರ ಇದೆ, ಹೀಗೆ ಸುಮಾರು ಪದಾರ್ಥಗಳನ್ನು ಹಾಕಿ ಮಣ್ಣಿನ ಫಲವತ್ತತೆಯನ್ನು ಸುಧಾರಣೆ ಮಾಡ್ಕೊಳ್ಬಹುದು. ಶ್ರೋತೃಗಳೇ ನಮಸ್ಕಾರ, ಯಾರು ತಾವು? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ಯಾಣ. ಯಾರು ತಾವು? ರೇಡಿಯೋ ಸದ್ದು ಕಡಿಮೆ ಮಾಡಿದ್ರ ಹೇಳಿ, ಯಾರು ತಾವು? ಇಲ್ಲ, ವ್ಯತ್ಯಾಸ ಆಗ್ತಾ ಇದೆ. ಕೆಲವೊಬ್ರು ಹೇಗೆ ಸಂಪರ್ಕ ಮಾಡಬೇಕು, ಹೇಗೆ ಮಾತಾಡ್ಬೇಕು ಅನ್ನೋದು ಗೊತ್ತಾಗದೆ ತೊಂದರೆಗೆ ಸಿಕ್ಕಾಕೊಂಡ್ಬಿಡ್ತಾರೆ ಅಥವಾ ಒಂಥರ ಗೊಂದಲ ಆಗಿಬಿಡುತ್ತೆ. ಯಾವಾಗಲೂ ಶ್ರೋತೃಗಳೇ ರೇಡಿಯೋದಿಂದ ಸ್ವಲ್ಪ ದೂರ ಇರ್ರಿ, ರೇಡಿಯೋ ವಾಲ್ಯೂಮು ಕಡಿಮೆ ಮಾಡಿಕೊಂಡ್ರೆ, ಅದರಿಂದ ದೂರ ಇದ್ದರೆ ಪ್ರತಿಧ್ವನಿಸೋದಿಲ್ಲ, ನಾವು ನೀವು ಮಾತಾಡುವಾಗ ಸ್ಪಷ್ಟತೆ ಇರುತ್ತೆ. ಮತ್ತೆ ಅವರೇ ಮಾತಾಡಿದ್ದಾರೆ ನೋಡೋಣ. ನಮಸ್ಕಾರ ಹೇಳಿ, ಯಾರು ತಾವು? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ವಿ, ನೀವು ತಿಳ್ಕೊಳ್ತಾ ಇಲ್ಲ. ನಿಮ್ಮ ಹೆಸರು ಹೇಳಿ. ಇಲ್ಲ, ವ್ಯತ್ಯಾಸ ಆಯಿತು. 9:06 ಶುರುವಾಗುತ್ತೆ ಆ ಸಂಖ್ಯೆ. 3-4 ಸಾರಿ ಸಂಪರ್ಕ ಮಾಡಿದರೆ ಹೇಳ್ತಾ ಇದ್ದನ್ನು ಅವರಿಗೆ ಗೊತ್ತಾಗ್ತಾ ಇಲ್ಲ, ಏನು ಸಮಸ್ಯೆ ನಮಗೂ ತಿಳಿತಾ ಇಲ್ಲ. ನೋಡೋಣ. ರೈತ ಬಂಧುವರೇ, ಮಣ್ಣಿನ ಫಲವತ್ತತೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮಣ್ಣಿನ ಫಲವತ್ತತೆಯನ್ನು ಚೆನ್ನಾಗಿಟ್ಕೊಂಡಷ್ಟು ಕಾಫಿ ತೋಟಗಳು ಉತ್ತಮವಾಗಿರ್ತವೆ, ಹಾಗೆ ಭತ್ತದಲ್ಲಿ ಒಳ್ಳೆಯ ಇಳುವರಿ, ಜೊತೆಗೆ ಅಲ್ಲಿ ಬೆಳೆಯುವ ಬರೀ ಭತ್ತ ಕಾಫಿ ಅಂತಲ್ಲ, ಇತರೆ ತರಕಾರಿಗಳಾಗಲಿ ಹಣ್ಣಿನ ಬೆಳೆಗಳಾಗಲಿ ರುಚಿಯಾಗಿರ್ತವೆ, ಹಿತವಾಗಿರ್ತವೆ, ಅನೇಕ ಸೂಕ್ಷ್ಮಜೀವಿಗಳು ಹಾಗೆ ಇತರೆ ಉಪಕಾರಿ ಜೀವಿಗಳು, ಎರೆಹುಳು, ಅಲ್ದಲನೆ, ಗೆದ್ದಲು, ಜೇಡ, ಕಣಜ ಮತ್ತಿತರ ಜೀವಿಗಳು ಸುಖವಾಗಿ ಜೀವನ ಮಾಡ್ತವೆ. ಪರಿಸರ ಎಷ್ಟೊಂದು ಜೀವಿಗಳನ್ನು ಸೃಷ್ಟಿ ಮಾಡಿದೆ ನೋಡಿ, ಆ ಜೀವಿಗಳಿಂದಲೇ ಪರಿಸರದಲ್ಲಿ ಸಮತೋಲನ. ನಾವು ಅದು ಬೇಡ ಇದು ಬೇಡ ಅಂತ ಅಂದ್ಕೊಂಡು ಏನೇನೋ ಮಾಡೋಕ್ಕೆ ಹೋದರೆ ಏನೆಲ್ಲ ಸಮಸ್ಯೆಗಳು. ನಮಗೆ ಬೇಡ ಅಂತ ಅಂದ್ರೂ ನಿಸರ್ಗ ಇವುಗಳನ್ನು ಸೃಷ್ಟಿ ಮಾಡಿರೋದು ಯಾವುದಕ್ಕಂತ ಯೋಚನೆ ಮಾಡಿದರೆ ಅವು ಇರಬೇಕಂತ ಅಲ್ವಾ? ನಮಗೆ ನಾಗರಹಾವು ಕಾಳಿಂಗ ಸರ್ಪ ಬೇಕಾಗಿಲ್ಲ ಅಲ್ವಾ? ಆದರೆ ಅದು ಯಾಕೆ ಸೃಷ್ಟಿಯಾಗಿದೆ ಅಂತ ಯೋಚನೆ ಮಾಡಿದರೆ ಆಳಕ್ಕೆ ಹೋದರೆ ಅದು ಇರಬೇಕಂತ ಹುಡುಗ ತಜ್ಞರು ಪರಿಸರ ತಜ್ಞರು ಹೇಳ್ತಾರೆ. ಹಾವು ಹಾವುಗಳ ಮಧ್ಯದಲ್ಲಿ ಸಮತೋಲನ ಅಥವಾ ಹಾವು ಮತ್ತು ಇತರೆ ಜೀವಿಗಳ ಮಧ್ಯ ಸಮತೋಲನ ಏರ್ಪಾಡಾಗುತ್ತೆ. ಹಾವುಗಳು ನಮ್ಮನ್ನು ಕಡಿಲಿಕ್ಕೆಲ್ಲ ಹುಟ್ಕೊಂಡಿರೋದು. ಅವು ಅನೇಕ ರೀತಿಯ ಕೀಟಗಳನ್ನು ತಿಂತವೆ, ಸಣ್ಣ ಹಾವುಗಳನ್ನು ದೊಡ್ಡ ಹಾವುಗಳು ನುಂಗ್ತವೆ, ಸೇವನೆ ಮಾಡ್ತವೆ, ಹಾಗೆ ಕಪ್ಪೆಗಳನ್ನು, ಇಲಿಗಳನ್ನು ಹೀಗೆ ಹುಡುಕಿಯಂತ ಹೋದರೆ ಸುಮಾರು ತೆರನಾದ ಜೀವಿಗಳು ಇವುಗಳಿಗೆ ಆಹಾರವಾಗ್ತವೆ. ಹಲ್ಲಿಗಳನ್ನು ತಿನ್ನೋದಿದೆ ಹಾವುಗಳು ಅಲ್ವಾ? ಹಲ್ಲಿಗಳು ಯಾವ್ಯಾವನ್ನು ತಿಂತವಂತ ನೋಡಿದರೆ ನಿಮಗೆ ಉತ್ತರ ಸ್ಪಷ್ಟವಾಗಿ ಸಿಗುತ್ತೆ. ಮನೆಗಳಲ್ಲಿ ಜಿರಳೆಗಳನ್ನು ಹಲ್ಲಿಗಳು ಎಷ್ಟು ಚೆನ್ನಾಗಿ ತಿಂತವೆ ನೋಡಿ ಅಲ್ವಾ? ಅನೇಕ ಕ್ರಿಮಿಕೀಟಗಳನ್ನು ಹಲ್ಲಿಗಳು ಸೇವನೆ ಮಾಡಿ ಹತೋಟಿ ಮಾಡ್ತವೆ. ಕೇಳಿದ್ರೆ ಕೃಷಿ ಸಿರಿ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. 9:06:32:09:00 ಈ ಸಂಖ್ಯೆ ಪದೇ ಪದೇ ಮಾಡ್ತಿದ್ರೆ, ಆದರೆ ನಾವು ಹೇಳೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಅವ್ರಿಗೆ ನಾವು ಸಂಪರ್ಕ ಮಾಡಿ ಮಾತಾಡ್ತೀವಿ. ರೇಡಿಯೋ ಸದ್ದು ಕಡಿಮೆ ಮಾಡಿ ಅಂತ ಹೇಳಿದ್ರೂ ಅವರು ಮಾಡ್ತಾರೋ ಇಲ್ಲೋ ಅಥವಾ ಏನು ಸಮಸ್ಯೆ ಗೊತ್ತಾಗ್ತಾ ಇಲ್ಲ. ಬೇರೆಯವರು ಸಂಪರ್ಕ ಮಾಡ್ಬೋದು ಶ್ರೋತೃಗಳೇ. 08:22:02 ಒತ್ತಿಬಿಟ್ಟು 6 ಒತ್ತಿದರೆ ನೀವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿದ್ರೆ ಇನ್ನು ಒಬ್ಬರನ್ನ ನಾವು ಮಾತಾಡ್ಬೋದು ನೋಡಿ, ಯಾರು ಸಂಪರ್ಕ ಮಾಡ್ತೀರಿ ಅನ್ನೋದು ನಾವು ನಿಮ್ಮ ಕರೆಯ ನಿರೀಕ್ಷೆಯಲ್ಲಿದ್ದೀವಿ. 9:06:20 ಮತ್ತೆ ಸಂಪರ್ಕ ಮಾಡ್ತಿದ್ರೆ ಅವರ ಕರೆಯನ್ನು ನಾವು ಎತ್ಕೊಳ್ಳಿಕ್ಕೆ ಬೇಡ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ 3-4 ಸಾರಿ ಹೇಳಿದ್ರು ಅವರು ಏನು ರೇಡಿಯೋ ಸದ್ದನ್ನು ಕಡಿಮೆ ಮಾಡಲಿಕ್ಕೆ ಮನಸ್ಸು ಮಾಡಿದ್ರು ಇಲ್ಲೋ ಅಥವಾ ಗೊತ್ತಾಗ್ತದೆ ಇಲ್ಲೋ ಏನು ಸಮಸ್ಯೆ. ಕೇಳಿದ್ರೆ ಪರಿಸರದಲ್ಲಿ ಸಮಸ್ಯೆಗಳಿಗೆ ಅನೇಕ ರೀತಿಯ ಪರಿಹಾರಗಳಿದ್ದಾವೆ, ಅದನ್ನು ಹುಡುಕ್ಬೇಕು ನಾವು. ರೈತರಾದರೂ ಸಹ ಈ ನಿಟ್ಟಿನಲ್ಲಿ ಗಮನ ಹರಿಸಿದರೆ ಬಹಳ ಒಳ್ಳೆಯದು. ಅನೇಕ ರೋಗಗಳು ಕೀಟಗಳನ್ನು ಹತೋಟಿ ಮಾಡಲಿಕ್ಕೆ ನಿಸರ್ಗದಲ್ಲಿ ಬಹಳಷ್ಟು ವ್ಯವಸ್ಥೆ ಇದೆ ಅಂತ ಅಂದ್ಕೊಂಡು ನೀವೆಲ್ಲರೂ ತಿಳ್ಕೊಂಡಿದ್ದೀರಿ. ಚಂದ್ರಶೇಖರ್ ಕಿದಲಾಯ ಅವರು ಹೇಳ್ತಾ ಇದ್ದರು, ಜೈವಿಕ ಕೃಷಿಯಲ್ಲಿ ಸಾಕಷ್ಟು ದಾರಿಗಳಿದ್ದಾವೆ. ಒಂದು ಕೀಟವನ್ನು ಇನ್ನೊಂದು ಕೀಟ ಅಥವಾ ಇನ್ನೊಂದು ಜೀವಿ ಹತೋಟಿ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ. ಈಗ ನೋಡಿ, ಕಣಜ ಆಗಲಿ ಜೇಡ ಆಗಲಿ ಎಷ್ಟು ಚೆನ್ನಾಗಿ ಬೇರೆ ಜೀವಿಗಳನ್ನು ಹತೋಟಿ ಮಾಡಿಕೊಂಡು ತಾವು ಜೀವನ ಮಾಡ್ತವಲ್ವ? ಹಾಗೆ ಉಪಯುಕ್ತವಾದ ಜೀವಿಗಳು ಚೆನ್ನಾಗಿದ್ದಷ್ಟು ಪರಿಸರದಲ್ಲಿ ಅಪಾಯಕಾರಿ ಜೀವಿಗಳು ಹೆಚ್ಚಾಗೋದಿಲ್ಲ. ಮುಂದಿನ ಕೊನೆ ಕರೆ ಅಂತ ಅನ್ಸುತ್ತೆ. ನಮಸ್ಕಾರ, ಹೇಳಿ, ಯಾರು ತಾವು? ಹಲೋ, ನಮಸ್ತೆ ಸರ್. ನಮಸ್ಕಾರ, ಯಾರು ತಾವು? ನಾನು ಪುತ್ತೂರಿನಿಂದ ತಿಮ್ಮಪ್ಪ ಸರ್. ತಿಮ್ಮಪ್ಪನವರು, ತಿಮ್ಮಪ್ಪನವ್ರೆ, ನಿಮ್ಮ ಕಡೆಗೆ ವಾತಾವರಣ ಹೇಗಿದೆ? ನಮ್ಮಲ್ಲಿ ಈಗ ವಾತಾವರಣ ಚಳಿ ಸ್ವಲ್ಪ ಉಂಟು, ಮೋಡ ಕವಿದ ವಾತಾವರಣ ಉಂಟು. ಮಳೆ ಬರೋ ಸಾಧ್ಯತೆ ಇದೆಯಾ ಅಂತ ಹೇಳ್ತೀರಾ? ಹಾ, ಸಾಧಾರಣ ಬರ್ತದೆ ಅಂತ ಆಗ್ತದೆ, ಆದ್ರೆ ಹೇಳಲಿಕ್ಕೆ ಆಗುದಿಲ್ಲ ಅಲ್ವಾ. ಮತ್ತೆ ಈ ನಮ್ಮ ಇದೊಂದು ಕೃಷಿ ರಂಗದ ಕಾರ್ಯಕ್ರಮ ಉಂಟಲ್ಲ ಸರ್, ಅದು ಅತ್ಯುತ್ತಮ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೊಂದು ಕೃಷಿ ಮಾಡುವ ಅಂತ ಒಂದು ಮನಸ್ಸಿಗೆ ಪ್ರಚೋದನೆ ಕೊಡುವಂತ ಒಂದು ಕಾರ್ಯಕ್ರಮ ಸರ್. ಅದನ್ನು ತಪ್ಪದೆ ಕೇಳುದು ನಮ್ಮೆಲ್ಲ ಕರ್ತವ್ಯ ಸರ್. ಅಲ್ವಾ? ಹೌದು ಸರ್, ಭಾರಿ ಖುಷಿ ಆಗ್ತದೆ ನಮಗೆ ಕೇಳಲಿಕ್ಕೆ. ಸಾಕಷ್ಟು ವಿಚಾರಗಳು. ಹೌದು ಸರ್, ಎಲ್ಲ ಅಂತ ಆಗ್ತದಲ್ಲ, ಐದು ಸೆಂಟ್ ಹತ್ತು ಹಾಗೆ ಇರುವವರಿಗೂ ಕೂಡ ಉಂಟಲ್ಲ, ಅಲ್ವಾ? ಏನಾದ್ರೂ ಒಂದು ಕೃಷಿ ಮಾಡುವ ಒಂದು ಇದು ಕಚಾನೆಯಲ್ಲಿ ಕೇಳಿ ಅಂತ ಒಂದು ಖುಷಿ ಆಗ್ತದೆ ಅಲ್ವಾ. ಅದು ಭಾರಿ ಖುಷಿ ಆಗ್ತದೆ ಸರ್. ಧನ್ಯವಾದ, ಧನ್ಯವಾದ. ಈಗ ಪ್ರಶ್ನೆ ಒಂದು ಕೇಳ್ಬಿಡೋಣ. ಕೇಳಿ ಸರ್. ಸುಣ್ಣ ನಾವು ತೋಟಗಳಿಗೆ ಮಣ್ಣುಗಳಿಗೆ ಹಾಕ್ತಿವಲ್ಲ, ಸುಣ್ಣದಲ್ಲಿರುವ ರಾಸಾಯನಿಕ ಅಂಶಗಳು ಯಾವ್ಯಾವ ಅಂತ ಹೇಳ್ಬೋದಾ? ಅದು ಒಂದು ಇದು ಕ್ಯಾಲ್ಸಿಯಂ, ಮತ್ತೆ ಇನ್ನೊಂದು ಕಾರ್ಬೊನೇಟ್. ಕ್ಯಾಲ್ಸಿಯಂ ಕಾರ್ಬೊನೇಟ್ ಅನ್ನ ಸುಣ್ಣ ಅಂತ ಕರೆಯೋದು. ಕ್ಯಾಲ್ಸಿಯಂ ಕಾರ್ಬೊನೇಟ್, ಕಾರ್ಬನ್ ಇರ್ತದೆ, ಕಾರ್ಬೊನೇಟ್, ಕಾರ್ಬೊನೇಟ್, ಕಾರ್ಬನೇಟ್. ಹೌದೌದು, ಧನ್ಯವಾದ. ನಮಸ್ಕಾರ. ಕೇಳಿದ್ರೆ ಕರೆಗಳನ್ನು ಮತ್ತೆ ಸ್ವೀಕರಿಸಲಿಕ್ಕೆ ಸಮಯ ಇಲ್ಲ, ಹಾಗಾಗಿ ಕರೆ ಮಾಡಿದ ಆಲಿಸಿದ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಿದ್ವಿ. ಯುವಕರು ಯುವತಿಯರು ನಾಳೆ 5:30 ಕಾರ್ಯಕ್ರಮದಲ್ಲಿ ಸಂಪರ್ಕ ಮಾಡಿ ಮಾತನಾಡಿ, ಯುವತರಂಗ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಿದ್ದೀವಿ. ಶ್ರೋತೃಗಳೇ, ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತಾಯಿದೆ. ರೈತ ಬಾಂಧವರೇ, ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಡಾ ವಿಜಯ ಅಂಗಡಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಕಾಳುಮೆಣಸು ಬೆಳೆಯಲ್ಲಿ ಸಂಭಾರ ಮಂಡಳಿಯಿಂದ ರಾಷ್ಟೀಯ ಪುರಸ್ಕಾರ ಪಡೆದಿರುವ ಬಿಎಂ ಮಹೇಶ್ ಕುಮಾರ್ ಅವರೊಡನೆ ಸಂವಾದವಿದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಾವ್ಯಾಕ್ರಿ ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮಗ್ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ್ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ ಅದನ್ನ? ಅದರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕಾಹಾರವನ್ನ ಸೇವಿಸೋದ್ರಿಂದ ಟಿವಿ ರೋಗದಿಂದ ಬೇಗ ಗುಣವಾಗ್ತೀಯಾ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ್ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2255571. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೆನ್ ಸಿಟಿ ಅರ್ಪಿಸುತ್ತಿದೆ ವಿಶ್ವದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ, ಸೆನ್ ಸಿಟಿ ನ್ಯೂ ಟೌನ್. ಡಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್ ನಿವೇಶನಗಳು, ಎಲ್ಲವೂ ಅಭಿವೃದ್ಧಿ ಹೊಂದಿದೆ. ಒಮ್ಮೆ ಭೇಟಿ ಕೊಡಿ ವಿಶ್ವದರ್ಜೆಯ ಮೊಟ್ಟ ಮೊದಲ ಬಡಾವಣೆ, ಈಗ ನಿಮ್ಮ ಪ್ರಿಯ ಪಟ್ಟಣದಲ್ಲಿ. ಸೆನ್ ಸಿಟಿ ಸಂಪರ್ಕಿಸಿ 9243002323. ನಾಸ್ ಫರ್ನಿಚರ್ ನಲ್ಲಿ ಗ್ಲಾಸ್ ಡೈನಿಂಗ್ ಸೆಟ್, ವುಡನ್ ಕಾಟ್, ಕಾರ್ನರ್ ಸೋಫಾ, ವುಡನ್ ಸೋಫಾ, ಡ್ರೆಸ್ಸಿಂಗ್ ಮಿರರ್, ಎಲ್ಇಡಿ ಸ್ಟ್ಯಾಂಡ್, ವುಡನ್ ಆಲ್ಮೇರಾ, ನಂದಿ ಟೀಕುಟ್ ಸೋಫಾ ಸೆಟ್. ನೀವು ಬಯಸಿದ ಅಳತೆಗೆ ತಕ್ಕಂತೆ ಫರ್ನಿಚರ್ ಗಳನ್ನು ರಿಯಾಯಿತಿ ದರದಲ್ಲಿ ಮಾಡಿಕೊಳ್ಳಲಾಗುವುದು. ನಾಸ್ ಫರ್ನಿಚರ್, ಕಾಲೇಜ್ ರೋಡ್, ಮಡಿಕೇರಿ. ವಿರಾಜಪೇಟೆಯ ಎಂ ವಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಸ್ಎ ಹಾಗೂ ಬ್ಲೂ ಬೆಲ್ ಕಂಪನಿಗಳ ಉತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ ತೂಕದ ಯಂತ್ರಗಳು ಹಾಗೂ ಮಾಯಿಸ್ಚರ್ ಟೆಸ್ಟಿಂಗ್ ಮಷಿನ್ಗಳು ಲಭ್ಯ. ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ ಎಂ ವಿ ಎಲೆಕ್ಟ್ರಾನಿಕ್ಸ್, ಜೈನ್ ಸ್ಟ್ರೀಟ್, ವಿರಾಜಪೇಟೆ. ಕಾಲ್ 9449656875. ನಾನು ನನ್ನ ಟೂ ವೀಲರ್ ನಲ್ಲಿ ಯಾವ ಕಡೆ ಸುತ್ತಾಡಕ್ಕೆ ಹೋದ್ರೂ ವಿಶೇಷವಾಗಿ ಎಲ್ಲರ ಗಮನ ನನ್ನ ಕಡೆಗೆ ಇರುತ್ತೆ. ಯಾಕಂದ್ರೆ ನನ್ನ ಜೊತೆ ಇದೆ ಹೋಂಡಾ ಹೈನೆಸ್ CB350RS. ಅತಿ ಕಡಿಮೆ ಬಡ್ಡಿ ದರದಲ್ಲಿ ಪೂರ್ಣ ಪ್ರಮಾಣದ ಫೈನಾನ್ಸ್ ವ್ಯವಸ್ಥೆನು ಮಾಡಿಕೊಡ್ತಾರೆ. ಖರೀದಿಗಾಗಿ ಬನ್ನಿ ಹೋಂಡಾ ಬಿಗ್ ವಿಂಗ್, ಮೈಸೂರು ಸೆಂಟ್ರಲ್, ಸರಸ್ವತಿಪುರಂ, ಮೈಸೂರು. ಕಾಲ್ 7676858540. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯಿತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಾವ್ಯಾಕ್ರೆ ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮಗ್ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ. ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ್ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ ಅದನ್ನ? ಅದರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿವಿ ರೋಗದಿಂದ ಬೇಗ ಗುಣವಾಗ್ತೀಯಾ. ಹಾಗಾದ್ರೆ ಸರಿ. ಟಿವಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ್ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳುಗರೆ, ಸಮಯ 7:27:16 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿಯನ್ರುಳ್ ಮಾಚಿಮಾಡ ಹರ್ಷ ದೇವಯ್ಯ. ಕೋವಿಡ್ 19 ಮೂರನೇ ಅಲೆ ಮಾರ್ಚ್ ಆಖಿರಿಗೆ ತನ್ನ ಇಪ್ಪ ಸಾಧ್ಯತೆ ಉಳ್ಳಾನಗೊಂಡು ಎಲ್ಲರೂ ಅವಶ್ಯ ಮುಂಜಾಗ್ರತರ ಕ್ರಮತ್ನ ಪಾಲನೆ ಮಾಡಿಂಡು ರೋಗ ಪಬ್ಬತನಕ್ಕೆ ಎಚ್ಚರಡ್ತೋಣು ಎಂದು ಜಿಲ್ಲಾಧಿಕಾರಿ ಡಾ ಸತೀಶ್ ಕಟ್ಟಂಡಿತ್. ಮಡಿಕೇರಿಯಲ್ಲಿ ಉಳ್ಳ ಬಾಲಭವನ ಸಭಾಬಾಡೆಯಲ್ಲಿ ಕೊಡಗು ಜಿಲ್ಲಾ ರೆಡ್ ಕ್ರಾಸ್ ಘಟಕತ್ರ ಆದಮೇಲೆ ಕೋವಿಡ್ ನೊಂಡು ಕೊಯ್ಗನ ಕುಟುಂಬಕ್ಕೆ ಪೊಲ್ಲುವ ಮೆಷಿನ್ ಪಿಂಜ ದಿನಿಸಿ ಕಿಟ್ಟನ ಕೊಡುತ್ತಿದ್ದು ತಕ್ಕ ಬರಂದ ರೆಡ್ ಕ್ರಾಸ್ರ ಜಿಲ್ಲಾ ಅಧ್ಯಕ್ಷಗಳು ಆನ ಜಿಲ್ಲಾಧಿಕಾರಿ ಕೋವಿಡ್ ರೋಗಕ್ಕೆ ಜಿಲ್ಲೆರ 438 ಜನ ಇಕ್ಕಾಕನೆ ಜೀವನ ಕಳೆದಿತ್ತು. ಇದತ್ತು ಆಸ್ಪತ್ರೆಯಲ್ಲಿ ಜೀವ ಕಳೆದ 331 ಜನಕ್ಕೆ ಕೇಂದ್ರ ಸರ್ಕಾರದಿಂದ 50,000 ಪಿಂಜ, ರಾಜ್ಯ ಸರ್ಕಾರದಿಂದ 1,00,000 ರೂಪಾಯಿ ಪರಿಹಾರ ಕೊಡ್ತಾನುಂಡು. ಮನೆಯಲ್ಲೇ ಚಿಕಿತ್ಸೆ ಪಡೆದು ಜೀವ ಕಳೆದಕ್ಕೆ ಸಂಬಂಧಪಟ್ಟನಕ್ಕೆ ರಾಜ್ಯ ಸರ್ಕಾರ ಒತ್ತ ಪರಿಹಾರ ಕೊಡಬೇಕು ಇಕ್ಕ ಆದೇಶ ಮಾಡಿದಂಗಾಯಿತು. ಅಂತ ಪ್ರಕರಣ ಪರಿಶೀಲನೆ ನಡೆದಿತ್ತು. ಪರಿಹಾರ ಕೊಡಬೇಕು ಕ್ರಮ ಇರ್ತಾವ ಅಂದು ಅರಿಚಿಟ್ಟು ಮೆನ್ಯಕ ತಕ್ಕ ಬರೆದಿತ್ತು. ಕೋವಿಡ್ನ ಪುಡ್ತತ್ತು ಬೆಪ್ಪಕ್ಕೆ 15-18 ಬಯತಗತನರ ಮಕ್ಕಕ್ಕೆ ಈಗ ಕೋವಿಡ್ ಚೂದು ಮದ್ದು ಕೊಡ್ತಾನುಂಡು. ಮಾರ್ಚ್ ತಿಂಗತ್ತು 12-14 ಬಯತರ ಮಕ್ಕಕ್ಕೆ ಕೋವಿಡ್ ಚೂದು ಮದ್ದು ಕೊಡಬೇಕು ತಯಾರಿ ನಡೆದನುಂಡು ಎಂದು ಅರಿಚಿಟ್ಟಿತ್ತು. ಕೋವಿಡ್ ನುಂಡು ಅಪ್ಪಾವನ ಕಳೆದ ಮಕ್ಕಳ ಚಾಕುವ ಜವಾಬ್ದಾರಿನ ಸರ್ಕಾರ ವಹಿಸಿಯವ ಎಂದು ಮಾಹಿತಿ ಕೊಡ್ತತ್ತು. ಕೊಡಗು ರೆಡ್ ಕ್ರಾಸ್ ಘಟಕತ್ರ ಸಭಾಪತಿ ರವೀಂದ್ರ ರೈ ಕೂಡನಕ್ಕೆ ಮುಖ್ಯ ಪಟ್ಟು ಹಾಜರಿಂಜ ಕಾರ್ಯಕ್ರಮದ ಪ್ರಕೃತಿ ಚಡಿ ಕೂಡನಕ್ಕೆ ಅವಶ್ಯ ಸಂದರ್ಭದ ರೆಡ್ ಕ್ರಾಸ್ರ ಆದನೆಯಲ್ಲಿ ಜಿಲ್ಲೆಯಲ್ಲಿ ನಡೆದ ಪರಿಹಾರ ಕಾರ್ಯಕ್ರಮತರ ಮಾಹಿತಿನ ಜಿಲ್ಲಾಧಿಕಾರಿ ಕೊಡ್ತತ್ತು. ಕೋವಿಡ್ 19 ಪಿಂಜ ರೂಪಾಂತರಿ ಒಮಿಕ್ರಾನ್ ವೈರಾಣು ತಾಲೂಕು ಪಬ್ಬು ಅನ್ನ ತಡಪಕ್ಕೆ ಅಡ್ತೋಣಿಯಂತ ಮುಂಜಾಗ್ರತರ ಕ್ರಮತರ ಮೀದ ಚರ್ಚೆ ನಡೆದಕ್ಕೆ ಸೋಮವಾರಪೇಟೆ ತಾಲೂಕು ಪಂಚಾಯತ್ ಸಭಾಬಾಡೆಯಲ್ಲಿ ತಾಲೂಕು ಮಟ್ಟದರ ಟಾಸ್ಕ್ ಫೋರ್ಸ್ ಸಮಿತಿ ಸಭೆ ಶಾಸಕ ಮಂಡೆ ಪಂಡಪ್ಪ ಚುರಂಜನ್ ಅಂಡ್ ಕೊರು ಕಾರ್ಯಕ್ರಮ ನಡೆದಿತ್ತು. ಸಭೆಯಲ್ಲಿ ತಕ್ಕ ಬರೆದ ಶಾಸಕಾಂಗ ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ಪ್ರಮಾಣ ಅಧ್ಯಾಪಂಡ ಕೂಟಕ್ಕೆ ಒಮಿಕ್ರಾನ್ ವೈರಾಣು ಪಬ್ಬು ರಭಸವು ಅದಿಯಾಯಿತು. ಈ ರೋಗತರ ಮೀದ ಸಾರ್ವಜನಿಕಂಗಕ್ಕೆ ಅರಿವಿಕೆ ಕೊಡಬೇಕು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಪಿಂಜ ಆಡಳಿತ ಮಂಡಳಿ ಗ್ರಾಮ ಪಂಚಾಯಿತಿ ಮಟ್ಟದ ಕೆಲಸ ಮಾಡೋಡು ಕೂಟಕ್ಕೆ ಕೋವಿಡ್ ಫ್ರಂಟ್ಲೈನ್ ವಾರಿಯರ್ಸ್ ಬೂಸ್ಟರ್ ಡೋಸ್ ಪಡೆದು ಮುಂಜಾಗ್ರತೆ ಇಡ್ತೋದಲ್ಲದೆ ರೋಗ ಅಧ್ಯಯನಗಳ ಈ ನೇರತ್ತು ಮಾಸ್ಕ್ ಇಡತೆ ಸಾರ್ವಜನಿಕ ಜಾಗತ್ತು ಓಡಿ ಕಳಿಪ ಹೆಂಗಕ್ಕೆ ದಂಡ ಇಡುವನಿಗೆ ಸಂಬಂಧಪಟ್ಟ ಹೆಂಗಕ್ಕೆ ತಾಕೀತು ಮರ್ಚಿ. ಸೋಮರಪೇಟೆ ತಾಲೂಕು ತಹಶೀಲ್ದಾರ್ ಗೋವಿಂದರಾಜು, ಕುಶಾಲನಗರ ತಾಲೂಕು ತಹಶೀಲ್ದಾರ್ ಪ್ರಕಾಶ್ ಕುಂಡನಿಗೆ ತಾಲೂಕು ಮಟ್ಟದ ಅಧಿಕಾರಿ ಹಾಜರಿಂದ ಸಭೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಶ್ರೀನಿವಾಸ್ ತಕ್ಕ ಬರೆದಿತ್ತು. ತಾಲೂಕರ 15-18 ಬಯತರ ಮಕ್ಕಳಿಗೆ ಕೊಡ್ತಾನುಳ್ಳ ಕೋವಿಡ್ ಚೂದು ಮದ್ದರ ಮಾಹಿತಿನ ಕೊಡ್ತದೆ. ಜಿಲ್ಲೆರ ಸುಮಾರ್ ಕಡೆ ಪಾಂಜಿ ಪೊಯ್ತುಳ ಕರೆಂಟ್ ಮಾರ್ಗತ್ ಮರಬುದ್ದಿತ್ತೋ ಕಂಬ ಬಗ್ಗಿತ್ತೋ ಕರೆಂಟ್ ವೈರ್ ಅಪಾಯ ಮಟ್ಟದ ಅಡಿಲು ಉಂಡೆಂಗಿ ಅಂತಾನ ತಂಗಡ ವ್ಯಾಪ್ತಿಗೆ ಸಂಬಂಧಪಟ್ಟ ಅಧಿಕಾರಿಯ ಅರಿವಿಕೆ ಕೊಂಡ ಒಪ್ಪನೆಕ್ಕೆ ಸಿಸ್ಕರ ಕಾರ್ಯನಿರ್ವಾಹಕ ಇಂಜಿನಿಯರ್ ಅರಿಚಿಟ್ಟಿತು. ಅಲ್ಲತೆ ತೋಟತ್ತು ನಲ್ಲ ಮಳುಕ ಯುವಕ ಪಿಂಜ ಮರಕಪಾತು ಮಾಡುವಕ್ ಅಲ್ಯೂಮಿನಿಯಂ ಏಣಿನ ಪಿಂಜ ನೀರು ಪಾರಚಿಡುವಕ್ ಅಲ್ಯೂಮಿನಿಯಂ ಪೈಪನ್ನು ಬಳಸುವಂಗಾಯ್ತು. ತೋಟತ್ತು ಪಾಂಜಿ ಪೊಂದಂತ ಕರೆಂಟ್ ವೈರ್ಕ್ ಪಟ್ಟಿತ್ತು ವಿದ್ಯುತ್ ಅಪಘಾತ ಸಾಧ್ಯತೆ ಅದಿಯಾಯ್ತು ಇಪ್ಪ ಹಂಗಾಯ್ತು. ಅಲ್ಯೂಮಿನಿಯಂ ಪಿಂಜ ಇರ್ಮುರ ಏಣಿರ ಬದಲು ಪುಂಡ ಇಲ್ಲಿಂಗಿ ಫೈಬರ್ ಏಣಿನ ಬಳಸಿಕೊಂಡು ವಿದ್ಯುತ್ ಅಪಘಾತ ತರಪಕ್ಕೆ ಇಲಾಖೆ ಕೂಡ ಕೈಕೂಟುವನಕ್ಕೆ ಅವು ಕಟ್ಟಂಡಿತು. ಅಂದನೆ ಇಂದಾಕನೆ ಕರೆಂಟ್ ಸಂಪರ್ಕ ಪಡೆದತೆ ಉಳ್ಳ ಜಿಲ್ಲೆರ ಮನೆಕಾರ ಬೆಳಕು ಯೋಜನೆಯ ಅಡಿಲು